ಮೊದಲನೇ ವರ್ಷದಲ್ಲಿ ಗೊಬ್ಬರ ಒಂದು ಗಿಡಕ್ಕೆ 400 ಗ್ರಾಮು ಸಾರಜನಕ, 200 ಗ್ರಾಮು ರಂಜಕ, 400 ಗ್ರಾಮು ಪೊಟ್ಯಾಷು ಮತ್ತು 125 ಗ್ರಾಮು ಮೆಗ್ನೀಸಿಯಂ ಸಲ್ಫೇಟು, 25 ಗ್ರಾಮು ಬೋರೆಕ್ಸನ್ನು ಮೊದಲನೇ ವರ್ಷ ಹಾಕಿರಿ. ಅದರ ಎರಡನೇ ವರ್ಷಕ್ಕೆ ಡಬಲು, ಅದನ್ನ ಮೂರನೇ ವರ್ಷಕ್ಕೆ ಡಬಲು, ಹಿಂಗೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಮತ್ತು ನಾನು ರೈತ ಬಾಂಧವರಿಗೆ ಹೇಳೋದೇನು ಅಂದರೆ, ಈ ಗೊಬ್ಬರ ಆಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಗಿಡಗಳ ಬಗ್ಗೆ ಕೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ಸರ್. ಅದಕ್ಕೆ ಬೇಕಾದ ಸಬ್ಸಿಡಿ ಮತ್ತು ಎಲ್ಲ ಥರದ ಸಾಮಗ್ರಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಸರ್. ಇವಾಗ ಈ ತಾಳೆ ಬೆಳೆಯ ಬಗ್ಗೆನೇ ಮಾತಾಡ್ತಾ ಇದರ ಕಳೆ ನಿರ್ವಹಣೆ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಇದರ ಜೊತೆಗೆ ಇಳುವರಿ, ಇದು ಒಂದು ಪ್ರಮುಖ ಅಂಶ. ಯಾವುದೇ ರೈತನಿಗೆ ತಾನು ಯಾವುದೇ ಪ್ಲ್ಯಾಂಟೇಷನ್ ಮಾಡಿರಲಿ, ಅದರಿಂದ ಸಿಗುವಂಥ ಇಳುವರಿ, ಅದರಿಂದ ಸಿಗುವಂಥ ಲಾಭಾಂಶ, ಅದು ಬಹಳ ಮುಖ್ಯ ಆಗುತ್ತೆ. ಇಳುವರಿ ಹಾಗೆ ತಾಳೆ ಬೆಳೆಯೋದು ಸರ್? ತಾಳೆ ಬೆಳೆ ಮೊದಲನೇದಾಗಿ ರೈತ ಬಾಂಧವರು ಇಳುವರಿ ಅವರು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅಂದರೆ 4 ವರ್ಷದ ನಂತರ. ಅಂದರೆ ಇಳುವರಿ, ಹಣ್ಣಿನ ಒಂದು ಇಳುವರಿ 20-25 ಟನ್ನು ಒಂದು ಹೆಕ್ಟ್ರಿಗೆ ಬರುತ್ತೆ ಸರ್. ಎಣ್ಣೆಯ ಒಂದು ಇಳುವರಿ 4-5 ಟನ್ನು ಬರ್ತಿದೆ. ಆದರೆ ನೀರಿನ ಒಂದು ಅಂಶ ಚೆನ್ನಾಗಿತ್ತು ಅಂತಂದರೆ, ರಾಸಾಯನಿಕ ಅಂಶ ಚೆನ್ನಾಗಿತ್ತು ಅಂದರೆ, ಇಳುವರಿಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ನಮ್ಮ ರೈತ ಬಾಂಧವರು ತೆಗೆದುಕೊಳ್ಳಬಹುದು ಸರ್. ಇವಾಗ ಒಂದು ಪ್ಲ್ಯಾಂಟೇಷನ್ ಮಾಡಿದರೆ ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ಒಂದು ತಾಳೆ ತೋಟ ಉತ್ಪನ್ನವನ್ನು ನೀಡಬಹುದು ನಮ್ಮ ರೈತ ಮಿತ್ರರಿಗೆ? ಸುಮಾರು 25 ವರ್ಷಗಳ ಕಾಲ ಅವರಿಗೆ ಇಳುವರಿಯನ್ನು ಕೊಡುತ್ತೆ. ಅದಲ್ಲದೆ ಅಂತರ ಬೆಳೆಯಾಗಿ ಇತರೆ ತರಕಾರಿಗಳನ್ನು ಸಹ ಅವರು ಬೆಳೆದುಕೊಳ್ಳಬಹುದು ಸರ್. ಒಂದು ಉತ್ಪನ್ನ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ, ಒಂದು ತಾಳೆ ಪ್ಲ್ಯಾಂಟೇಷನ್ನು, ಅದರ ನಿರ್ವಹಣೆ ವೆಚ್ಚ ಯಾವ ರೀತಿ ಇರುತ್ತೆ? ನಿರ್ವಹಣೆ ವೆಚ್ಚ ಮೊದಲನೇ ವರ್ಷದಲ್ಲಿ ಅವರು, ಈಗ ನಾನು ಹೇಳಿದ್ನೆಲ್ಲ, ಇಳುವರಿ ಯಾವುದೇ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತ ಬಂದವರು ಮಧ್ಯಾಂತರ ಬೆಳೆಯಾಗಿ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಬೇಕು. ಆದರೆ ಮೊದಲನೇ ವರ್ಷದಲ್ಲಿ ಅಂತಂದರೆ, ಒಂದು ಗಿಡಕ್ಕೆ ಒಂದು ಗೊಬ್ಬರದಿಂದ ಒಂದು 100 ರೂಪಾಯಿ, ಅದಾದ ಮೇಲೆ ಕಳೆನಾಶಕ ಅದ ಬದಲು ಹಸಿರೆಲೆ ಗೊಬ್ಬರದ ಬೀಜಗಳು ಹಾಕಿ ನೀರಿನ ಒಂದು ಸೌಕರ್ಯ ತಗೊಂಡ್ರೆ, ಅದರಲ್ಲಿ ಮಧ್ಯಾಂತರ ಬೆಳೆ ತರಕಾರಿ ಅಥವಾ ಬೇರೆ ಬೆಳೆಗಳಿಂದ ನಾವು ಆದಾಯ ತೆಗೆದುಕೊಂಡ್ರೆ, ಆ ನಿರ್ವಹಣೆ ನಾವು ಖರ್ಚನ್ನು ಅದರಲ್ಲೇ ತಗೋಬೋದು. 3 ವರ್ಷದ ನಂತರ ಬರೋದು ಖರ್ಚು ಅಂತಂದರೆ, ಒಂದು ಎಕರೆಗೆ ಅವರು ಒಂದು ಅಂದಾಜು ಒಂದು ಎಕರೆಗೆ ಒಂದು ಗಿಡಕ್ಕೆ 100 ರೂಪಾಯಿ ಖರ್ಚು ಬಂತು ಅಂತಂದರೆ, ಅವರು 200-250 ರೂಪಾಯಿ ಎಕ್ಸ್ಟ್ರಾ ತಗೋಬೋದು ಸರ್, ಆ ಖರ್ಚು ಬಿಟ್ಟು. ಮತ್ತು ಇದರಲ್ಲಿ ಒಂದೇ ಟೈಮು ನೀರಿನ ಒಂದು ವ್ಯವಸ್ಥೆ ಚೆನ್ನಾಗಿತ್ತು ಅಂತಂದರೆ, ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಂಗಿದೆ ಅಂತಂದರೆ, ಲೇಬರ್ಗಳಿಂದ ಒಂದು ಆಳುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಎಕರೆಗೆ ಬೇರೆ ನಾವು ಬೆಳೆಗಳಿಗೆ ಹೋಲಿಸಿದ್ರೆ 50,000-60,000 ರೂಪಾಯಿ ನಾವು ತೆಂಗು ತಗೊಳ್ರಿ ಅಥವಾ ಬೇರೆ ಭತ್ತ ತಗೊಳ್ರಿ, ಒಂದು ಎಕರೆಗೆ 40,000-50,000 ತಗೊಳೋದು ಒಂದು ರೇಟಲ್ಲಿ ಫ್ಲಕ್ಸಿಯೇಷನ್ ಆಗ್ತಿದೆ. ಇದರಲ್ಲಿ ಹಂಗಿಲ್ಲ, ಸ್ಥಿರವಾದ ಬೆಲೆಗೆ ಹೋಗ್ತಾನೇ ಇದೆ. 50,000-60,000-70,000 ಡಿಪೆಂಡ್ ಅಪಾನ್ ಅದು ಗೊಂಚಲು ಹೆಂಗೆ ಬರ್ತಾವೆ, ಅದ್ರ ಮೇಲೆ ಒಂದು ನಿವ್ವಳ ಆದಾಯ ಸಿಗುತ್ತೆ ನಮ್ಮ ರೈತ ಮಿತ್ರರಿಗೆ. ಇದು ಇಳುವರಿಯ ವಿಷಯ ಆಯಿತು, ಇನ್ನು ಮಾರುಕಟ್ಟೆ ಹೇಗೆ ತಾಳೆ ಬೆಳೆಗೆ? ಮಾರುಕಟ್ಟೆಯಲ್ಲಿ ಈಗ ಗಂಗಾವತಿಯಲ್ಲಿ ಪ್ರೈವೇಟ್ ಕಂಪ್ನಿಗಳನ್ನು ಅವರು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಅವರೇ ಬಂದು ಆ ಫೀಲ್ಡ್ಗೆ ತೂಕ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ ಸರ್. ಅವರು ತೊಗೊಂಡೋಗಿ ದಲ್ದಲ್ಲೇ ರೈತರಿಗೆ ಅವರು ಎಷ್ಟಿದೆ ಅವ್ರದ್ದು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಆ ರೇಟು ಫಿಕ್ಸ್ ಆದ 4-5 ರೂಪಾಯಿ ಸರ್ಕಾರದಿಂದ ಬಂದದ್ದು ಸೇರಿ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಕೊಡ್ತಾರೆ ಸರ್. ಮಾರುಕಟ್ಟೆದೇನು ತೊಂದರೆನೇ ಇಲ್ಲ ನಮ್ಮ ರೈತ ಬಾಂಧವರಿಗೆ. ಮಾರುಕಟ್ಟೆ ಬಗ್ಗೆ ನಮ್ಮ ರೈತ ಮಿತ್ರ ಆಲೋಚನೆ ಮಾಡುವ ಅಗತ್ಯನೇ ಇಲ್ಲ. ಈ ಖಾಸಗಿ ಕಂಪನಿಗಳು ಪೂರ್ವ ನಿರ್ಧಾರಿತ ಬೆಲೆಯಲ್ಲಿ ಅವರಿಗೆ ಎಷ್ಟಾಗತ್ತೆ ಅದನ್ನು ಅವರಿಗೆ ಕೊಟ್ಟು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ ತಾವೇ ತಾಳೆ ಉತ್ಪನ್ನವನ್ನು ತಗೊಂಡು ಹೋಗ್ತಾರೆ ಅಂತ ಹೇಳಿದಿರಿ. ಆದರೆ ಇವರು ನಿರ್ವಹಣೆ ಮಾಡಬೇಕು ಅಷ್ಟೇ, ಯಾವ್ಯಾವ ತಾಂತ್ರಿಕ ಮಾಹಿತಿಯನ್ನು ತೋಟಗಾರಿಕಾ ಇಲಾಖೆ ನೀಡುತ್ತೆ, ನಿಮ್ಮ ಸಂಶೋಧನಾ ಕೇಂದ್ರ ನೀಡುತ್ತೆ, ಅದಕ್ಕೆ ಅನುಗುಣವಾಗಿ ಅವರು ನಿರ್ವಹಣೆ ಮಾಡ್ತಾ ಹೋಗಬೇಕು. ಅದರ ನಂತರ ಒಂದು ಇಡುಗಂಟಿನ ಥರ ನಿರಂತರವಾಗಿ ತಾಳೆಯ ಪ್ಲ್ಯಾಂಟೇಷನ್ನಿಂದ ನಮ್ಮ ರೈತ ಮಿತ್ರರು ಲಾಭ ಪಡ್ಕೋಬಹುದು, ಆರ್ಥಿಕವಾಗಿ ಕೂಡ ಅಭಿವೃದ್ಧಿ ಹೊಂದಬಹುದು ಅಂತ ತಾವು ಹೇಳ್ತಾ ಇದ್ರಿ. ತುಂಬ ಸಂತೋಷ ಡಾಕ್ಟರ್ ಜಗದೀಶ್ ಅವರೇ. ಇದುವರೆಗೆ ತಾಳೆ ಬೆಳೆಯ ಬೇಸಾಯ ಕ್ರಮಗಳು, ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತಾಳೆ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಜಗದೀಶ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅರುಣ್ ನಾಯಕ್. ರೈತ ಬಾಂಧವರೇ, ಕೇಳಿ ಕೃಷಿ ಗೀತೆಯನ್ನ. Thank you.